ನೀರಿನ ಮಿತವ್ಯಯ ನೋಡಿದ್ರೆ ನಾವೇನು ಮಾಡಿದ್ವಿ, ಸಾಕಷ್ಟು ಗುಣಮಟ್ಟವಲ್ಲದ ಒಂದು ಆಹಾರ ಧಾನ್ಯಗಳನ್ನು ಉತ್ಪಾದಿಸಿದ್ವಿ. ಇವತ್ತು ಅದರ ಪ್ರಮಾಣ ನೋಡ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿ ರೋಗರುಜಿನಗಳು ಜಾಸ್ತಿ ಆಗಿದೆ. ಹೀಗಾಗಿ ನಮ್ಮ ಯೂರಿಯಾ ಬಳಕೆ ಆಯಿತು, ರಾಸಾಯನಿಕಗಳ ಅತಿಯಾದ ಬಳಕೆ ಆಯಿತು, ಇದರಿಂದ ನಮಗೆ ಸಾಕಷ್ಟು ತೊಂದರೆ ಆಗಿದೆ ಅನ್ನೋದು ನಮ್ಮೆಲ್ಲ ರೈತ ಬಾಂಧವರಿಗೆ ಈಗ ಗೊತ್ತಾಗಿದೆ. ಮತ್ತು ಈಗ ಮರಳಿ ಸಾವಯವದತ್ತ ಪಯಣ ಬೆಳೆಸ್ತಾ ಇದ್ದಾರೆ. ಸಾವಯವ ನಾನು ಬೇಸಾಯ ಮಾಡ್ತೀನಿ ಅಂತಿಕೊಂಡು ಸರ್ಕಾರದ ಒಂದು ಅಧಿಕೃತ ಪತ್ರ ತೆಗೆದುಕೊಳ್ಬೇಕಂಥೇಳಿ ಸಾಕಷ್ಟು ಜನ ತುದಿಗಾಲಲ್ಲಿ ನಿಂತಿದ್ದಾರೆ. ಸಾವಯವ ಕೃಷಿಯಲ್ಲಿ ಲಾಭ ಇದೆ ಅನ್ನೋದನ್ನು ಮನಗಂಡಿದ್ದಾರೆ. ಈ ಒಂದು ಏನು ಪರೋಕಾರದಲ್ಲಿ ನಾವಿದ್ದೀವಿ, ಬದಲಾವಣೆಯತ್ತ ಕೃಷಿ ನಡೀತಾ ಇದೆ. ಇಂತಹ ಒಂದು ಸಂದರ್ಭದೊಳಗೆ ಕೃಷಿ ಪತ್ರಕರ್ತರ ಒಂದು ಜವಾಬ್ದಾರಿ ತುಂಬ ಮಿಗಿಲಾಗಿದೆ. ಈ ಪತ್ರಕರ್ತರ ಕೆಲಸ ಅಂದರೆ ರೈತ ಬಾಂಧವರಿಗೆ ಆಯಿತು, ಅಂದರೆ ಸಂಬಂಧಪಟ್ಟವರಿಗೆ, ಸಮಾಜವನ್ನು ನಿಸರ್ಗವನ್ನು ನಾವು ಕಾಪಾಡೋದ್ರ ಜೊತೆಗೆ ನಮ್ಮ ಮಣ್ಣಿನ ಗುಣಮಟ್ಟವನ್ನು ಕಾಪಾಡೋದ್ರ ಜೊತೆಗೆ ನೀರಿನ ಸಂರಕ್ಷಣೆ ಮಾಡಿಕೊಂಡು ಉತ್ತಮವಾದ ಕೃಷಿಯತ್ತ ನಾವು ಮುನ್ನಡೆಯೋಣ. ಕಡಿಮೆ ಖರ್ಚಿನೊಳಗೆ ಹೆಚ್ಚು ಲಾಭ ಮಾಡುವಂತಹ ಬೇಸಾಯವನ್ನು ಮಾಡೋಣ. ಡಬಲಿಂಗ್ ದಿ ಇನ್ಕಮ್ ಅಂತೇಳಿ ಸರ್ಕಾರದ ಒಂದು ಘೋಷಣೆ ಏನಿದೆಯಲ್ಲ, ಅದು ಖಂಡಿತವಾಗಿ ಸಾಧ್ಯ ಆಗುವ ಹಾಗೆ ನಮ್ಮ ಪ್ರಯತ್ನಗಳನ್ನು ನಾವು ಮಾಡೋಣ ಅನ್ನೋ ನಿಟ್ಟಿನೊಳಗೆ ಒಳ್ಳೆಯ ಸದಾಶಯದೊಂದಿಗೆ ನಮ್ಮ ವಿರೂಪಾಕ್ಷ ಬಡಿಗೇರವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ವಿ. ವಿರೂಪಾಕ್ಷ ಬಡಿಗೇರವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಶರಣ ಬಸು ಚೋಳಿನವ್ರಿಗೆ ತಮಗೂ ಕೂಡ ನಮಸ್ಕಾರ. ಈಗ ತಾವು ಹೇಳಿದ ಹಾಗೆ ಭಾಳಷ್ಟು ನೀವು ಇಂಟ್ರೊಡಕ್ಷನ್ ಕೊಟ್ಟಿದ್ದೀರಿ, ಮೊದಲನೇ ಪ್ರಾರಂಭದಲ್ಲಿ ಪ್ರಸ್ತಾವನೆ ಮಾಡಿದ್ದೀರಿ. ನಮ್ಗೆ ಭಾಳ ಸಂತೋಷ, ನೀವು ನಮ್ಮ ಮಾಧ್ಯಮ ಮಿತ್ರರು ಅಷ್ಟೇ ಅಲ್ಲದೆ ನೀವು ಕೃಷಿ ಪತ್ರಕರ್ತ ಕೂಡ, ತಮ್ಮದೇ ಆದ ಒಂದು ಕೃಷಿ ಕಾಮಧೇನು, ಯಾಕಂದರೆ ಕೃಷಿ ಅನ್ನೋದು ಕಾಮಧೇನು ಅಂತ ನಮಗೆಲ್ಲ ಗೊತ್ತು. ಆದರೆ ಆ ಪತ್ರಿಕೆಯೊಳಗೆ ಅಲ್ಲಿ ಕೃಷಿಕರಿಗೆ ಬೇಕಾಗಿರುವಂಥ ಕಾಮಧೇನು ಲಭ್ಯ ಇದೆ ಅಂತಹ ಒಂದು ಒಳ್ಳೆಯ ಒಂದು ಪ್ರತಿ ತಿಂಗಳ ಮಾಸಿಕವನ್ನು ತಾವು ತರ್ತಾ ಇದ್ದೀರಾ. ಅದರಲ್ಲಿ ಸಾಕಷ್ಟು ವಿಸ್ತಾರವಾದ ಕೃಷಿ ಬಗ್ಗೆ ಒಂದು ಹೆಚ್ಚು ಮಾಹಿತಿ ಇದ್ದಾಗ ಮಾತ್ರ ಇವತ್ತು ಏನಾದರೂ ಮಾಡಲಿಕ್ಕೆ ಸಾಧ್ಯ. ಮಾಹಿತಿ ಇದ್ದಾವ ಗೆದ್ದಾವಂತ. ಹೌದು, ಆ ನಿಟ್ಟಿನೊಳಗೆ ನಮ್ಮ ಆಕಾಶವಾಣಿನೂ ತೆಗೆದುಕೊಳ್ಳಿ. ಈ ಸಂವಹನ ಒಂದು ಮಾಧ್ಯಮ ಏನಿದೆಲ್ಲ, ಕೃಷಿಕರಿಗೆ ಒಂದು ಉತ್ತಮ ಒಂದು ಸಂವಹನವನ್ನು ನೀಡುವ ನಿಟ್ಟಿನೊಳಗೆ ಏನೇನು ಕರ್ತವ್ಯವನ್ನು ನಿಭಾಯಿಸಬೇಕಾಗಿದೆ? ಶರಣ ಬಸು, ತಾವು ಕೇಳಿದಂಥ ಪ್ರಶ್ನೆಗೆ ನನ್ನ ಹಿನ್ನೆಲೆ ಕೂಡ ತಿಳಿಸ್ಪಡಿಸ್ತೇನೆ. ಈ ಸಂದರ್ಭದಲ್ಲಿ ನಾನು ಸುಮಾರು 1969 ನಾನು ಕೃಷಿ ಇಲಾಖೆಯಲ್ಲಿ ಸೇರಿಕೊಂಡೆ. ಸುಮಾರು 17 ವರ್ಷ ಕಾಲ ಕೃಷಿ ಸಹಾಯಕ ಅಂತೇಳಿ ನಾನು ಬೇರೆ ಬೇರೆ ಭಾಗದಲ್ಲಿ ಸಿಂಧನೂರದಲ್ಲಿ ಪ್ರಾರಂಭ ಆಯಿತು. ಅಲ್ಲಿ 7 ವರ್ಷ ಬರ್ಮಾ ಮತ್ತು ಶಿಲೋನ್ ಜನರಿಗೆ ಕೃಷಿಯನ್ನು ಕಲಿಸುವ ಒಂದು ಕಾರ್ಯಕ್ರಮದಲ್ಲಿ ತೊಡ್ಕೊಂಡಿದ್ದೆ, ರಿಯಾವಲ್ಯೂಷನ್ ಪ್ರಾಜೆಕ್ಟ್ ಅಂತ. ಅಲ್ಲಿ 7 ವರ್ಷದ ನಂತರ ನಾನು ಅಥಣಿಗೆ ಭೂಸಾರ ಸಂರಕ್ಷಣೆ ವಿಭಾಗಕ್ಕೆ ಕೃಷಿ ಸಹಾಯಕನಾಗಿ ಬಂದೆ. ಅಲ್ಲಿ ಕೂಡ ಸುಮಾರು ಅಥಣಿ ಮತ್ತು ಬೈಲಹೊಂಗದಲ್ಲಿ ಕೆಲವು ವರ್ಷ ಇದ್ದು ಒಟ್ಟು 17 ವರ್ಷ ನಾನು ಕೃಷಿ ಇಲಾಖೆಯ ಸೇವೆ ಸಲ್ಲಿಸಿ ಗ್ರಾಮೀಣ ಜನರ ಸಂಪರ್ಕವನ್ನು ಪಡ್ಕೊಂಡಿದ್ದು ಒಂದು ಅನುಭವವನ್ನೇ ಅದು. ಎರಡನೇ ನಂತರದಲ್ಲಿ ನಾನು 1987 ಧಾರವಾಡ ಆಕಾಶವಾಣಿಗೆ ಕೃಷಿ ಬಾನುಲಿ ವರದಿಗಾರ ಅಂತ ನಾನು ಸೇರಿಕೊಂಡೆ ಕೃಷಿ ರಂಗದಲ್ಲಿ. ಆವಾಗ ನಾನು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂದ ರಿಕ್ರೂಟ್ ಆದಾಗ ನಾನು ಕೃಷಿ ಇಲಾಖೆಯ ಒಂದು ಮುಖಾಂತರ ಅರ್ಜಿ ಸಲ್ಲಿಸಿದ ನಿಮಿತ್ತವಾಗಿ ಆ ಸರ್ವಿಸ್ ಕೂಡ 17 ವರ್ಷ ಸರ್ವಿಸ್ ಕೂಡ ನನ್ನ ಈ ಆಕಾಶವಾಣಿಗೆ ಬಂದಾಗ ಅದು ದಾಖಲೆ ಆಯಿತು. ಒಟ್ಟಾರೆ ನನ್ನ ಎಲ್ಲ ಸರ್ವಿಸ್ 38 ವರ್ಷ ಗ್ರಾಮೀಣ ಪ್ರದೇಶದ ಜನರಿಗಾಗಿ ನನ್ನ ಸರ್ವಿಸ್ ಆಯಿತು ಅಂತ ಹೇಳಕ್ಕೆ ನನಗೆ ಅಭಿಮಾನ. ಹೀಗಾಗಿ ಗ್ರಾಮೀಣ ಜನರಲ್ಲಿ ವಿಶೇಷವಾಗಿ ರೈತರ ಸಂಪರ್ಕ ನನಗೆ ಬಂತು, ಕೃಷಿ ಅಧಿಕಾರಿಗಳ ಸಂಪರ್ಕ ಬಂತು, ಮತ್ತು ಬೇರೆ ಬೇರೆ ಇಲಾಖೆಯ ಸಂಪರ್ಕ ಕೂಡ ಬಂದದ್ದರಿಂದ ನನಗೆ ಅನೇಕ ವಿಚಾರಗಳು, ಹೊಸ ಹೊಸ ವಿಷಯಗಳು ಈ ಮಾಧ್ಯಮದ ಮೂಲಕ ಕೇಳುಗರಿಗೆ ಅಂದರೆ ವಿಶೇಷವಾಗಿ ರೈತ ವರ್ಗಕ್ಕೆ, ಗ್ರಾಮೀಣ ಜನರಿಗೆ ಕೊಡಲಿಕ್ಕೆ ಅವಕಾಶ ದೊರೆತ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ತಾವು ಹೇಳಿದ ಹಾಗೆ ಈಗ ಸಂವಹನ ಅಂದರೆ ವಿಶೇಷವಾಗಿ ಮಾಧ್ಯಮಗಳು ನಮ್ಮ ರೈತರಿಗೆ ಯಾವ್ಯಾವ ರೀತಿಯಲ್ಲಿ ಮಾಹಿತಿ ಕೊಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನೀವು ಕೇಳಿದಿರಿ. ಮುಖ್ಯವಾಗಿ ಇಲಾಖೆ ಮೂಲಕವಾಗಿ ಸಾಕಷ್ಟು ರೀತಿ ಮಾಹಿತಿ ದೊರೀತದೆ, ಅಂದರೆ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳು, ಬೇರೆ ಬೇರೆ ಕೃಷಿ ವಿಧಾನಗಳು, ಬೇರೆ ಬೇರೆ ಬೆಳೆಗಳ ಮಾಹಿತಿ ಪತ್ರಿಕೆ ಆ ಸುತ್ತೋಲೆ ಮೂಲಕ ಕೊಡ್ತಾರೆ. ಅದೊಂದು ರೀತಿಯ ಮಾಧ್ಯಮ. ಅನೇಕ ಗೋಷ್ಠಿಗಳನ್ನು ಮಾಡ್ತಾರೆ, ವಿಚಾರ ಸಂಕೀರ್ಣಗಳನ್ನು ಮಾಡ್ತಾರೆ ಬೇರೆ ಬೇರೆ ಬೆಳೆ ಕುರಿತಂತೆ. ಆ ವಿಚಾರ ಸಂಕೀರ್ಣಗಳ ಮೂಲಕವಾಗಿ ರೈತರು ಮಾಹಿತಿಯನ್ನು ಪಡ್ಕೊಳ್ತಾರೆ. ಆ ನಂತರದ ಇನ್ನೊಂದು ಹಂತ ಅಂತಂದರೆ ಬೇರೆ ಬೇರೆ ತಳಿಗಳ ಸಂಶೋಧನೆ ಮತ್ತು ಅವುಗಳ ಪ್ರಯೋಜನದ ಬಗ್ಗೆ ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯಗಳು ನಮ್ಮ ರೈತರಿಗೆ ಭರ್ಪೂರ್ ಮಾಹಿತಿಯನ್ನು ಕೊಡ್ತವೆ. ಅಂದರೆ ತಾಂತ್ರಿಕತೆ ಹೇಗೆ ಬೆಳೆದ ಹಾಗೆಲ್ಲ ಯಾವ್ಯಾವ ರೀತಿ ಸುಧಾರಿತ ತಾಂತ್ರಿಕತೆಯನ್ನು ನಾವು ಕೃಷಿಯಲ್ಲಿ ಬಳಸಿಕೊಂಡ್ರೆ ನಮ್ಮ ಇಳುವರಿ ಮಟ್ಟ ಹೆಚ್ಚಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಅವರು ಪ್ರಯೋಗ ಮೂಲಕ ಕಂಡುಕೊಂಡಿರ್ತಾರೆ, ಪ್ರಾತ್ಯಕ್ಷಿಕ ಮಾಡಿ ಕಂಡುಕೊಂಡಿರ್ತಾರೆ. ಸಂಶೋಧನಾ ವಿಚಾರಗಳನ್ನು ರೈತರಿಗೆ ಬಾನುಲಿ ಮೂಲಕ ಸಂದರ್ಶನವನ್ನಾಗಲಿ ಅಥವಾ ಪತ್ರಿಕೆಗಳ ಮೂಲಕ ಸಂದರ್ಶನ ಮೂಲಕವಾಗಿ ಅವರು ತಿಳಿಪಡಿಸ್ತಾರೆ. ಒಬ್ಬ ರೈತ ಒಂದು ಜೋಳದ ಬೆಳೆ ಮಾಡಬೇಕಂದ್ರೆ ಯಾವ ತಳಿ ಉತ್ತಮವಾದದ್ದು, ಅದರಲ್ಲಿ ಎಷ್ಟು ವಿಶೇಷ ತಳಿಗಳಿದ್ದಾವೆ, ಸುಧಾರಿತ ತಳಿಗಳಲ್ಲಿ ವಿಶೇಷವಾಗಿ ಹೆಚ್ಚು ಅಧಿಕ ಇಳುವರಿ ಕೊಡುವಂತಹ ತಳಿಗಳು ಯಾವುವು, ಮತ್ತು ಅದರ ಜೊತೆಗೆ ಇತ್ತೀಚೆಗೆ ಸಂಶೋಧನೆ ಆದಂತಹ ಬೇರೆ ಬೇರೆ ತಳಿಗಳು ಯಾವುವು, ಈ ಎಲ್ಲ ಒಂದು ಮಾಹಿತಿ ದೊರೀತದೆ ಸಂದರ್ಶನ ಮೂಲಕವಾಗಿ. ಹಾಗೇನೆ ಯಾವ್ಯಾವ ತಳಿಗೆ ಎಷ್ಟು ಗೊಬ್ಬರ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಸಮತೋಲನ ಗೊಬ್ಬರ ಅಂದ್ರೆ ಏನು, ನಾವು ಹೆಚ್ಚೆಚ್ಚು ಇಳುವರಿ ತಗೊಳಿಸಲು ಹೆಚ್ಚು ಗೊಬ್ಬರ ಹಾಕಿದರೆ ಏನು ಭೂಮಿಗೆ ಅಪಾಯ ಇದೆ, ಏನು ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ, ಈ ಎಲ್ಲ ವಿಚಾರ ಕುರಿತಂತೆ ಕೃಷಿ ವಿಜ್ಞಾನಿಗಳು ತಿಳಿಸಿಕೊಡ್ತಾರೆ. ಆ ವಿಚಾರದಿಂದ ಸಾಕಷ್ಟು ರೈತರಿಗೆ ಮಾರ್ಗದರ್ಶನ ಸಿಗ್ತದೆ. ನಾವು ಎಚ್ಚರಿಕೆಯಿಂದ ಗೊಬ್ಬರ ಬಳಸಬೇಕು, ಎಚ್ಚರಿಕೆಯಿಂದಲೇ ಔಷಧಿ ನಾವು ಸಿಂಪಡಣೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಅವರಿಗೆ ಮಾಹಿತಿ ಸಿಗ್ತದೆ. ಇದರಿಂದ ಸಾಕಷ್ಟು ಅವರು ಇಳುವರಿ ಪಡೆಯುವಲ್ಲಿ ಮಾರ್ಗೋಪಾಯಗಳು ದೊರೆಯುತ್ತವೆ. ಅದೇ ರೀತಿ ಪ್ರತಿಯೊಂದು ಪತ್ರಿಕೆಗಳು ಕೂಡ, ದಿನಪತ್ರಿಕೆಗಳು ಕೂಡ ವಾರಕ್ಕೆ ಒಂದು ಸಲವಾದರೂ ಕೂಡ ಕೃಷಿ ಬಗ್ಗೆ ಒಂದು ಪುರವಣೆಯನ್ನು ಹೊಡೆಸಿ ಮಾಹಿತಿಯನ್ನು ಕೊಡ್ತಾರೆ. ಅದರಿಂದ ಕೂಡ ಕೆಲವು ರೈತರ ಯಶೋಗಾಥೆ ನಮಗೆ ಸಿಗ್ತದೆ, ಮತ್ತು ಅವರು ಮಾಡಿದ ಸೋಲು ಗೆಲುವುಗಳ ಚಿತ್ರ ನಮ್ಗೆ ಸಿಗ್ತದೆ, ಬೇರೆ ಬೇರೆ ಬೆಳೆಗಳ ಬೇಸಾಯ ಕ್ರಮಗಳ ಸಮಸ್ಯೆಗಳ ಬಗ್ಗೆ ನಮ್ಮ ಮಾಹಿತಿ ಸಿಗ್ತದೆ. ಇಷ್ಟೆಲ್ಲ ವಿಚಾರಗಳು ಈ ಮಾಧ್ಯಮ ಮೂಲಕ ಸಿಗ್ತದೆ. ವಿರೂಪಾಕ್ಷ ಬಡಿಗೇರ್ ಅವರೇ, ಮುಖ್ಯವಾಗಿ ನಮ್ಮ ರೈತ ಬಾಂಧವರಿಗೆ ಕೇಳುವ ಮನಸ್ಸಿರಬೇಕು. ಖಂಡಿತವಾಗಿ ಹೊರಗಡೆ ಸಾಕಷ್ಟು ಮಾಧ್ಯಮಗಳಿವೆ, ಅವುಗಳ ಮುಖಾಂತರ, ಯಾಕಂದ್ರೆ ನಾವು ಹೆಚ್ಚು ಮಾಹಿತಿ ಮಾಡಿಕೊಂಡಷ್ಟು ನಮಗೆ ಅಲ್ಲಿರುವಂತಹ ಒಂದು ಸವಾಲುಗಳು, ಲೋಪದೋಷಗಳು, ಮತ್ತು ಅದರಿಂದ ಹೇಗೆ ನಾವು ಹೆಚ್ಚು ಅಭಿವೃದ್ಧಿ ಹೊಂದಬೇಕು ಅನ್ನೋದ್ರ ಬಗ್ಗೆ ನಮಗೆ ಒಂದು ಮಾರ್ಗದರ್ಶನ ಸಿಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಹೌದು, ಆಕಾಶವಾಣಿಯ ಅಂದರೆ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ನೀಡಿದಂಥವರು, ತಮ್ಮ ರೂಪಕಗಳು, ತಮ್ಮ ಕೃಷಿ ಕಾರ್ಯಕ್ರಮಗಳು ಜನಜನಿತ ರೈತರ ಒಂದು ಮನಸ್ಸಿನೊಳಗೆ ನೆಲೆ ನಿಂತಂಥವ್ದು, ಸಾಕಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ರೆ ತಾವು ರೇಡಿಯೋ ಕೇಳ್ಕೊಂಡು ಬೆಳೆದಂಥವ್ರು. ಅವಾಗಿನ ಒಂದು ಕಾಲ ಏನಿತ್ತಲ್ಲ, ಒಂದು ಹಿರಿಯರ ಒಂದು ಮಾರ್ಗದರ್ಶನದೊಳಗೆ ಅವಾಗೆಲ್ಲ ರೇಡಿಯೋ ಸ್ಟಾರ್ಸ್ ಅಂತಿದ್ರು, ಅವ್ರಿಗೆಲ್ಲ ರೇಡಿಯೋ ಬಿಟ್ಟರೆ ಬೇರೆ ಮಾಧ್ಯಮ ಇದ್ದಿಲ್ಲ. ಅಂಥ ಒಂದು ಮಾಧ್ಯಮದಿಂದ ನೀವು ಅಲ್ಲಿಂದ ಇಲ್ಲಿವರೆಗೆ ಬಂದ್ರಲ್ಲ, ನಿಮ್ಮ ಒಂದು ರೇಡಿಯೋ ಕಾರ್ಯಕ್ರಮದ ಒಂದು ಕೊಡುಗೆ ಇದೆಯಲ್ಲ, ಅದು ಯಾವ ರೀತಿ ನಿಮ್ಗೆ ಸಂತೃಪ್ತಿ ಅಂತ ಅಂದ್ಕೊಟ್ಟದ? ಷಣ್ಮಸು, ತಾವು ಕೇಳಿದ ಹಾಗೆ ನನಗೆ ಇಲ್ಲಿ ಪ್ರೇರಣೆ ಕೊಟ್ಟವರೊಂದು ಮುಖ್ಯ ಅಂತ ಹೇಳಿದ್ರೆ ಜಿ ಎಸ್ ಗ್ರಾಮ ಪುರೋಹಿತ್ ಅಂತ, ಇಲ್ಲಿ ಕೃಷಿ ರಂಗದಲ್ಲಿ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅದಕ್ಕೂ ಪೂರ್ವದಲ್ಲಿ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಕೊಟ್ಟವರು ಅಂದ್ರೆ ಕೃಷಿ ರಂಗದಲ್ಲಿದ್ದಂಥ ಎಸ್ ಬನ್ನಜ್ ಅಂತ ಇದ್ರು, ಇಲ್ಲಿ ಅವರು ಫಾರ್ಮ್ ರೇಡಿಯೋ ರಿಪೋರ್ಟರ್ ಅಂತ ಇದ್ರು. ಅವರು ನನ್ನ ಮೊದಲ ಕೃಷಿ ಲೇಖನ ಬರೆದು ಇಲ್ಲಿ ಪ್ರಸಾರ ಮಾಡಲಿಕ್ಕೆ, ಭಾಷಣ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಅದರಿಂದ ನನಗೆ ಹೆಚ್ಚು ಒಲವು ಬಂತಿದೆ, ನಾನು ಕೂಡ ಆಕಾಶವಾಣಿ ಸೇರಬೇಕು ಅನ್ನೋಂಥ ಭಾವನೆ ಬಂತು. ನಾನು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗೆ ಅಪ್ಲೈ ಮಾಡಿದೆ. ನಾನು ಕೃಷಿ ಇಲಾಖೆಯಲ್ಲಿ ಇದ್ದಾಗಲೇ ಸುಮಾರು 17 ಸರ್ವಿಸ್ ಆಗಿತ್ತು. ಸುಮ್ಮನೆ ನೋಡೋಣ, ಪ್ರಯತ್ನ ಮಾಡೋಣ ಅಂತ ಅಪ್ಲಿಕೇಶನ್ ಹಾಕಿದಾಗ ಸಂದರ್ಶನ ಬಂತು. ಮಡ್ರಾಸಲ್ಲಿ ಸಂದರ್ಶನ ಆಯಿತು, ಅದರಲ್ಲಿ ಆಯ್ಕೆ ಕೂಡ ಆಯಿತು. ಆವಾಗ ನಾನು ಬಂದಾಗ ಇಲ್ಲಿ ಕೃಷಿ ರಂಗದ ಮುಖ್ಯಸ್ಥರಾಗಿ ಗುಣಶೇಖರ್ ಅಂತ ಇಲ್ಲಿ ಫಾರ್ಮರ್ ರೇಡಿಯೋ ಆಫೀಸರ್ ಆಗಿದ್ದರು. ಅವರು ನನ್ನ ಇಲ್ಲಿ ಎಲ್ಲ ಇಲ್ಲಿ ಕೆಲಸಕ್ಕೆ ಹೆಚ್ಚಿನ ಮಾರ್ಗದರ್ಶನ ಕೊಟ್ಟರು. ಯಾವ ರೀತಿ ನಾವು ಪ್ರೆಸೆಂಟ್ ಮಾಡಬೇಕು, ಹೇಗೆ ಕಾರ್ಯಕ್ರಮ ರೂಪಿಸಬೇಕು, ಗುಣಶೇಖರ್ ಅವರು ನೀಡಿದಂಥ ಸಲಹೆ ಮಾರ್ಗದರ್ಶನ ನನಗೆ ಹೆಚ್ಚು ಸಹಾಯಕಾರಿ ಆಯಿತು. ಅದ್ರ ಜೊತೆಗೆ ನಮ್ಮ ಗ್ರಾಮಪುರಿದ್ರು ಕೂಡ ಬೇರೆ ಬೇರೆ ಹಳ್ಳಿಗೆ ಹೋದಾಗ ನಾನು ಕರೆದುಕೊಂಡು ಹೋಗಿ ಅಲ್ಲಿ ಸಂದರ್ಶನ ಮಾಡೋ ವಿಧಾನ, ಬನ್ನಚಿ ಮತ್ತು ಗ್ರಾಮಪುರಿದ್ರು ಇಬ್ಬರು ನನ್ನ ಬಹಳಷ್ಟು ಸಹಾಯ ಮಾಡಿದರು. ಗ್ರಾಮೀಣ ಜನರ ಸಮಸ್ಯೆಗಳೇನಿರ್ತವೆ, ಅವರಿಗೆ ಯಾವ ರೀತಿ ನಾವು ಮಾರ್ಗದರ್ಶನ ಮಾಡಬೇಕು, ಮಾಧ್ಯಮ ಹೇಗೆ ಸಹಾಯಕಾರಿ ಆಗ್ತದೆ ಅನ್ನೋ ವಿಚಾರ ಬಗ್ಗೆ ಬೇರೆ ಬೇರೆ ಭಾಗಕ್ಕೆ ಹೋದಾಗ ನನಗೆ ಸಿಕ್ತು. ಅಲ್ಲಿ ಅನೇಕ ಈ ಗ್ರಾಮೀಣ ಜನರ ರೈತರ ಸಂದರ್ಶನ ಮಾಡಿದಾಗ ಅಲ್ಲಿ ಅವರ ಸೋಲು ಗೆಲುವಿನ ಚಿತ್ರ ನಾವು ಕಂಡಾಗ ಅದರಲ್ಲಿ ಏನು ಅಲ್ಲಿ ಸಮಸ್ಯೆಗಳಿದ್ದಾವೆ, ತಾಂತ್ರಿಕತೆ ವಿಚಾರದಲ್ಲಿ ಅವರು ಇರುವಂಥ ತೊಂದರೆಗಳೇನು, ಮತ್ತು ಹೇಗೆ ನಿಭಾಯಿಸಿಕೊಂಡ್ರು, ಮತ್ತು ಯಾವ ರೀತಿ ಸಕ್ಸಸ್ಫುಲ್ ಅವರು ಆದರು ಕೃಷಿಯಲ್ಲಿ, ಎಷ್ಟೋ ಜನ ಯಶಸ್ವಿ ರೈತರ ಒಂದು ಮಾತುಗಳನ್ನು ಕೇಳಿ ಮುಂದೆ ಅವರು ಕೂಡ ಪ್ರಗತಿ ಪಥದಲ್ಲಿ ಸಾಗಿದ್ದು ಕೂಡ ಉದಾಹರಣೆ ನಾನು ಕೇಳಿದ್ದೇನೆ. ಹೀಗೆ ನಮ್ಮ ಮಾಧ್ಯಮದಲ್ಲಿರುವಾಗ ಅನೇಕ ರೂಪಗಳನ್ನು ಮಾಡ್ತಿದ್ವಿ. ಗ್ರಾಮ ದರ್ಶನ ಅಂತ ಮಾಡ್ತೀವಿ, ಗ್ರಾಮಕ್ಕೆ ಹೋಗಿ ಅಲ್ಲಿ ಕಲಾವಿದರು, ಮಕ್ಕಳು, ಕಲಾವಿದರ ಕಾರ್ಯಕ್ರಮಗಳನ್ನು ಧ್ವನಿ ಮುದ್ರಿಸಿಕೊಂಡು ಪಂಚಾಯತ್ ಮುಖ್ಯಸ್ಥರ ಎಲ್ಲ ಸಂದರ್ಶನ ಮಾಡಿಕೊಂಡು ಆ ಗ್ರಾಮದ ಅಭಿವೃದ್ಧಿ ಏನಾಗಿದೆ, ಅಲ್ಲಿ ಯಾವ್ಯಾವ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗಿದೆ, ಅರ್ಧ ತಾಸಿನ ಕಾರ್ಯಕ್ರಮವನ್ನು ನಾವು ಕೊಡ್ತಿದ್ವಿ. ಅದು ಸಂಕ್ಷಿಪ್ತವಾಗಿ, ಅದು ಸಮಯದ ಅಭಾವ ನಮಗೆ, ಯಾಕಂದರೆ ಮಾಧ್ಯಮದಲ್ಲಿ ಕೃಷಿ ರಂಗದ ಕಾರ್ಯಕ್ರಮ ಇರೋದೇ ಸ್ವಲ್ಪ ಸಮಯ, ಆ ಸಮಯದಲ್ಲಿ ಒಂದು ಅರ್ಧ ಗಂಟೆಯ ಕಾರ್ಯಕ್ರಮದಲ್ಲಿ ಎಲ್ಲ ಚಿತ್ರವನ್ನು ಕೊಡ್ತಿದ್ವಿ. ಹಾಗೆಯೇ ಸಂದರ್ಶನ, ರೈತರ ಸಂದರ್ಶನ 8-10 ನಿಮಿಷದ ಕಾಲ, ಮತ್ತು ಅವರ ಭಾಷಣ ಇತ್ತಂದರೆ 6-8 ನಿಮಿಷ ಒಳಗೆ, ಯಾಕಂದರೆ ಜನರಲ್ಲಿ ಕೇಳುವಂಥ ಪೇಷನ್ಸ್ ಬೇಕಲ್ಲ, ಎಷ್ಟು ಬೇಕು ಅಷ್ಟು ಪ್ರಶ್ನೆಗಳನ್ನು ಅವರಿಗೆ ಹಾಕಿಕೊಟ್ಟು ಅಷ್ಟೇ ಉತ್ತರವನ್ನು ಕೊಟ್ಟು ಸಮಯದಲ್ಲೇ ನಾವು ಇದನ್ನು ಮಾಡ್ತಾಯಿದ್ವಿ. ಹೀಗೆ ಈ ಬೇರೆ ಬೇರೆ ಪ್ರಸಂಗದಲ್ಲಿ ನಮ್ಮ ಮಾಧ್ಯಮದ ಮೂಲಕ ಸ್ಪಂದನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ವಿರೂಪಾಕ್ಷ ಬಡಿಗೇರ್ ಅವರೇ, ನಿಮ್ಮ ಮಾತು ಕೇಳ್ತಾ ಇದ್ದರೆ ಅರಳು ಹೊರದಂತೆ ಮಾತಾಡ್ತಾ ಇದ್ದೀರಿ, ಸಂತೋಷ. ನಮ್ಮದು ಒಂದು ನಿಜವಾಗಿ ನೀವು ನಾವು ಬಹಳ ಅದೃಷ್ಟವಂತರು, ತಜ್ಞರನ್ನು ನಾವು ಕರೆಸ್ತೀವಿ, ಪ್ರಗತಿಪರರನ್ನು ಕರೆಸ್ತೀವಿ ನಾವು. ಹೇಗೆ ಜೀವನದಲ್ಲಿ ಒಂದು ಹೊಸ ಹೊಸ ಬೆಳಕನ್ನು ನಾವು ಹುಡ್ಕೊಂಡು ಹೋಗಬೇಕು, ಒಂದು ಸಂಸಾರದ ಒಂದು ಯಶಸ್ಸಿಗೆ ಹೆಂಗೆ ಪ್ರಯತ್ನ ಮಾಡಬೇಕು ಅನ್ನೋದನ್ನು ಕೂಡ ಅಕ್ಕ ತಂಗಿಯರು ಕೂಡ ಹೇಳುವಂಥ ಕಾರ್ಯಕ್ರಮದಲ್ಲಿ ತಾವು ಸಾಕಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿದ್ದೀರಿ. ರೈತರಿಗೆ ತಾವು ಹೇಳಿದಂಥ ರೈತರ ಸಲಹೆಗಳು ಕೂಡ ಎಷ್ಟು ಆತ್ಮೀಯವಾಗಿ ಪ್ರೀತಿಯಿಂದ ಹೃದಯಕ್ಕೆ ಮುಟ್ಟುವಂತೆ ಹೇಳ್ತಾ ಇದ್ದೀರಿ. ಹೀಗಾಗಿ ಸಾಕಷ್ಟು ಜನ ತಮ್ಮ ನೆನೆಸ್ತಾರೆ. ಈಗ ತಾವು ದೂರದರ್ಶನದಲ್ಲಿ ಕೂಡ ಸಾಕಷ್ಟು ಕಾರ್ಯಕ್ರಮ ಮಾಡಿದಂಥವ್ರು, ಈಗ ಕೃಷಿ ದರ್ಶನ ಆಗಲಿ, ಅಲ್ಲಿ ನೇಗಿಲು ಈಗ ಕಾರ್ಯಕ್ರಮ ಆಗಲಿ, ನೀವು ವ್ಯಕ್ತಿಕವಾಗಿ ತಮ್ಮದು ಸಂದರ್ಶನ ಬೇರೆ, ದೂರದರ್ಶನ ಆಯಿತು. ದೂರದರ್ಶನ ಆವಾಗ ತುಂಬ ಜನಜನಿತವಾಗಿದ್ದಂಥ ಕಾಲ, ಈಗಿನ ಹಾಗೆ ಬೇರೆ ಬೇರೆ ವಾಹಿನಿಗಳು ಇದ್ದಿಲ್ಲ. ಆವಾಗಲೂ ಕೂಡ ಕೃಷಿ ದರ್ಶನ, ಕೃಷಿ ಹೊಲಕ್ಕೆ ಕರ್ಕೊಂಡು ಹೋಗಿ ಅವ್ರ ಹೊಲವನ್ನು ತೋರಿಸಿ ಹೊಲದಲ್ಲಿ ಈ ಥರ ತೊಂದರೆಗಳಿರ್ತದೆ, ಇದು ಏನು ಮಾಡ್ಬೇಕು ಅನ್ನೋದನ್ನು. ಈಗ ವಾಟ್ಸಪ್ ಇದೆ, ಎಲ್ಲ ಇದೆ, ರೈತರೇ ನೇರವಾಗಿ ನಿಮಗೆ ಕಾಲ್ ಮಾಡ್ತಾರೆ, ಅಂದರೆ ವಿಡಿಯೋ ಕಾಲ್ ಮಾಡಿ ಹೇಳ್ತಾರೆ ಸಮಸ್ಯೆ. ಅಂದರೆ ಅಂಥ ಒಂದು ಕಷ್ಟದ ಕಾಲದಲ್ಲಿ ಕೂಡ ತಾವು ದೂರದರ್ಶನದಲ್ಲಿ ಕೂಡ ಹೆಸರು ಮಾಡಿದಂಥವ್ರು, ನಿಮ್ಮ ಒಂದು ಈ ಪ್ರೀತಿಪೂರ್ವಕ ನಿಮ್ಮ ನೆಡೆ ನುಡಿಗಳಿಗೆ ಏನು ಕಾರಣ? ಶರಣಬಸವರೇ, ತನಗೆ ಹೇಳ್ಬೇಕಂದ್ರೆ ದೂರದರ್ಶನದ ಅವಕಾಶ ಸಿಕ್ಕಿದ್ದು ಕೂಡ ಒಂದು ಸುಯೋಗ ಅಂತ ಹೇಳ್ಬೋದು. ಈ ನಮ್ಮ ಆಕಾಶವಾಣಿಯಲ್ಲಿ ಸೇವೆ ಸಲ್ಲಿಸಿದಂಥ ಶ್ರೀಕಾಂತ್ ಸಿಂಗೆ ಅವರು ಇಲ್ಲೇ ನಮ್ಮ ಜೊತೆಗೆ ಕೆಲಸ ಮಾಡಿದರು. ಅವರು ದೂರದರ್ಶನಕ್ಕೆ ಆಯ್ಕೆಯಾಗಿ ಹೋದಾಗ ಈ ಭಾಗದ ಜನರ ಒಂದು ಸಂಪರ್ಕ ಇರಲಿ ಅನ್ನೋ ಉದ್ದೇಶದಿಂದ ನಿವೃತ್ತಿಯ ನಂತರ ನನ್ನ ಉಪಯೋಗ ತಗೊಂಡ್ರು. ಕೃಷಿಕರದ್ದು ಅಥವಾ ಗ್ರಾಮೀಣ ಪ್ರದೇಶದ ಜನರದ್ದು ಕಲಾವಿದರು ಸಂದರ್ಶನ ಮಾಡುವ ಒಂದು ಅವಕಾಶವನ್ನು ಕೊಟ್ಟರು. ಕೃಷಿ ದರ್ಶನದಲ್ಲಿ ಸುಮಾರು ವರ್ಷ ಅವರು ಇರುವಷ್ಟು ಕಾಲ ನಾನು ಮಾಡಿದೆ. ನಂತರದಲ್ಲಿ ಕೆಲವು ವರ್ಷ ಮಾಡಿದೆ. ನನಗೆ ಮತ್ತು ಬೇರೆ ಕೆಲಸದ ಜವಾಬ್ದಾರಿ ಇರುವ ಕಾರಣ ಅದನ್ನು ಬಿಡಬೇಕಾಯಿತು. ಎಷ್ಟೋ ವರ್ಷಗಳ ಕಾಲ ನಾನು ಮಾಡಿದಾಗ ದೂರದರ್ಶನದಲ್ಲಿ ನಾವು ಸಾಕ್ಷಾತ್ ಹಳ್ಳಿಗೆ ಹೋಗಿ ಆ ರೈತರ ಬೆಳೆಯ ಜೊತೆಗೆ ಮತ್ತು ಆ ರೈತರ ಒಂದು ಅನುಭವ ಏನೇನು ಮಾಡಿದರು ಅದನ್ನು ಚಿತ್ರಣ ಕೊಡುವಾಗ ಅದಕ್ಕೆ ಪೂರ್ತಿ ಸಾಮಗ್ರಿ ಒದಗಿಸಬೇಕಾಗ್ತದೆ. ಬರೀ ಸಂದರ್ಶನ ಅಷ್ಟೇ ಅಲ್ಲ, ಆ ಬೆಳೆ ಪರಿಸ್ಥಿತಿ, ಅಲ್ಲಿ ವಾತಾವರಣ, ಅಲ್ಲಿ ಚಿತ್ರಣ ಎಲ್ಲ ಕೊಡಬೇಕಾಗ್ತದೆ. ಮೂಲ ತಯಾರಿ ಮಾಡಿಕೊಂಡು ನಾವು 2 ವರ್ಷ ಕಾಲ ಅಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀಕಾಂತ್ ಸಿಂಗೆ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಅದೇ ರೀತಿ ಅವಾಗ ನಮ್ಮ ಮಹೇಶ್ ಜೋಶಿ ಅವರು ಕೂಡ ಇದ್ದರು, ಅವರು ಕೂಡ ಸಾಕಷ್ಟು ನಮ್ಮ ಕೆಲಸಕ್ಕೆ ಅವಕಾಶ ಕೊಟ್ಟರು. ಮತ್ತು ಈ ಸ್ಥಳೀಯ ಸ್ಟ್ರೇಂಜರ್ ಆಗಿ ನಮ್ಮ ಲಕ್ಷ್ಮಣ ಬಿಳಿಗಿ ಅಂತ ಇದ್ದರು, ಅವರು ಕೂಡ ಯಾವುದೇ ಕಾರ್ಯಕ್ರಮ ಅಲ್ಲಿ ದೂರದರ್ಶನದ ನಮಗೆ ಆದೇಶ ಬಂದಾಗ ಆ ರೀತಿ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಶೂಟಿಂಗ್ ಮಾಡಿ ಆ ಕಾರ್ಯಕ್ರಮನ ಸಿದ್ಧಪಡಿಸಿ ಅವ್ರಿಗೆ ಕಳಿಸುವಂಥ ವ್ಯವಸ್ಥೆ ಕೂಡ ನಾವು ಮಾಡ್ತಿದ್ವಿ. ಎಲ್ಲೇ ಹೋದರೂ ಕೂಡ ರೈತರ ಒಂದು ಅವರ ಅಭಿಮಾನ ನಾವು ನಿಜವಾಗ್ಲೂ ಮೆಚ್ಚಲೇಬೇಕು. ಒಂದು ಸಂದರ್ಭ ಹೇಳ್ತೇನೆ, ಇಲ್ಲಿ ಕಲಘಟಗಿ ಸಮೀಪದ ತಬಕದ ಹೊನ್ನಹಳ್ಳಿ ಅಂತ ಇದೆ, ಅಲ್ಲಿ ಒಬ್ಬ ಬೆಳೆಗಾರ ಅಂದರೆ ಹೊಸ ಪ್ರಯೋಗ ಈ ಭಾಗದಲ್ಲಿ, ಈಗ ಅಡಿಕೆ ಬೆಳೆ ಅಂದ್ರೆ ಬಾಳೆ ಬೆಳೆಯಲ್ಲಿ ಅಡಿಕೆ ಬೆಳೆ ಮಾಡಿದ್ದ, ಅಂದರೆ ಇಲ್ಲಿ ಹೆಚ್ಚಾಗಿ ಅಡಿಕೆ ಬೆಳೆ ಬರೋದು ಕಷ್ಟ ಅಂಥದ್ದು. ಅವರ ಮಾವನವರು ಮುಂಡಗೋಡದಲ್ಲಿದ್ದಾಗ ಅವರ ಒಂದು ಪ್ರೇರಣೆಯಿಂದ ಇಲ್ಲಿ ಅಡಿಕೆ ಬೆಳೆ ಮಾಡಿದರು. ಬಾಳೆ ಗಿಡದ ನಡುವೆ 2 ಸಾಲು ಬಾಳೆ, 1 ಅಡಿಕೆ ಬೆಳೆ. ಅದು ಇಷ್ಟು ಪ್ರಚುರ ಆಯಿತು ಅಂದರೆ ಈ ಪ್ರಯೋಗ ಯಶಸ್ವಿ ಕೂಡ ಆಯಿತು. ರೈತ ಇದ್ದಾರಲ್ಲ ಅಲ್ಲ, ತಪ್ಪಕನಹಳ್ಳಿಯ ಚಂದ್ರಶೇಖರ ಪಾಟೀಲ್ ಅಂತ, ಈಗಲೂ ಕೂಡ ಅಷ್ಟೇ ಪ್ರಗತಿ ಪದರ್ಸ ಇದ್ದಾರೆ. ಅವರ ಸಂದರ್ಶನ ಇಷ್ಟು ಒಂದು ಪ್ರಭಾವಕಾರಿ ಆಯಿತು ಅಂತ ಹೇಳಿದರೆ ನಿಜವಾಗ್ಲೂ ಅವರು ಈಗಲೂ ಕೂಡ ನೆನೆಸ್ತಾರೆ. ಅದರಿಂದ ಬೇರೆ ಬೇರೆ ವಾಹಿನಿಗಳು ಬಂದು ಹೋಗಿ ಅವರು ಸಂದರ್ಶನ ಪ್ರಸಾರ ಮಾಡಿದ್ದು. ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿ, ತೋಟಗಾರಿಕಾ ಪ್ರಶಸ್ತಿ ಸಿಕ್ತು. ಜಿಲ್ಲಾ ಮಟ್ಟದ ಒಂದು ನಮ್ಮ ಕೃಷಿ ವಿಶ್ವವಿದ್ಯಾಲಯದವರು ಒಳ್ಳೆಯ ಶ್ರೇಷ್ಠ ಪ್ರಶಸ್ತಿ ಕೂಡ ಅವ್ರಿಗೆ ಲಭಿಸಿತು. ಇಲ್ಲಿ ಮಾತಿನ ಮೂಲಕ ನಾವು ಪರಿಚಯ ಮಾಡಿಕೊಟ್ರೆ ಅಲ್ಲಿ ದೃಶ್ಯದ ಮೂಲಕ ದೂರದರ್ಶನದಲ್ಲಿ ಚಿತ್ರಣ ಸಿಗ್ತದೆ. ಬಹಳ ಸಂತೋಷ ವಿರೂಪಾಕ್ಷ ಬಡಿಗೇರ್ ಅವರೇ. ಒಬ್ಬ ಪ್ರಗತಿಪರನಾಗಲಿ, ಒಬ್ಬ ಯಶಸ್ವಿ ವ್ಯಕ್ತಿಯನ್ನಾಗಲಿ ನಾವು ಪರಿಚಯ ಮಾಡೋದ್ರಿಂದ ಏನಾಗ್ತದೆ, ಆ ವ್ಯಕ್ತಿಗೆ ಒಂದು ಹುಮ್ಮಸ್ಸು ಬರ್ತದೆ. ಅಷ್ಟು ಒಂದು ಪರಿಣಾಮಕಾರಿಯಾಗಿ ನಾವು ಉತ್ಸಾಹವನ್ನು ನಾವು ಬಿಂಬಿಸಬೇಕು. ಪ್ರತಿಯೊಬ್ಬರ ಒಂದು ಯಶಸ್ಸನ್ನು ನಾವು ಬೆಳಕಿಗೆ ತರಬೇಕು. ಆ ಬೆಳಕು ಇನ್ನೊಬ್ಬರು ಪ್ರತಿಫಲನ ಆಗಿ ಅವರು ಕೂಡ ಬೆಳಕು ಕಾಣಬೇಕು. ಹೌದು, ಅದು ನೀವು ಮಾಡಿದಂಥ ಕೆಲಸ ತುಂಬ ಸುತ್ತಾರವಾದಂಥ ಕೆಲಸ. ಈಗ ನಮ್ಮ ಕೃಷಿ ಇಲಾಖೆಗಳಾಗಲಿ, ತೋಟಗಾರಿಕೆ ಇಲಾಖೆಗಳಾಗಲಿ, ರೇಷ್ಮೆ ಇಲಾಖೆಗಳಂದರೆ ಸರ್ಕಾರದ ಇಲಾಖೆಗಳಿದೆ, ಕೃಷಿ ವಿಶ್ವವಿದ್ಯಾಲಯಗಳಿದೆ, ಈಗ ಆಮೇಲೆ ತೋಟಗಾರಿಕಾ ವಿಶ್ವವಿದ್ಯಾಲಯಗಳಿದೆ. ಅಂದರೆ ಒಟ್ಟಾರೆ ಒಂದು ಶಿಕ್ಷಣ ಸಂಸ್ಥೆಗಳೇನಿದೆ ರೈತರಿಗೆ ಬೆಂಗಾವಲಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ತಾವು ಮಾಡುವಂಥ ಒಂದು ಸಂಶೋಧನೆಗಳ ಫಲ ಅವರಿಗೆ ಸಿಗಬೇಕು. ಸರ್ಕಾರದ ಕೆಲವೊಂದು ಸವಲತ್ತುಗಳೇನಿದೆಯಲ್ಲ, ಆರ್ಥಿಕವಾಗಿ ಅವ್ರು ಬೇಕಾದಂಥ ಒಂದು ಉತ್ತೇಜನ ಅವ್ರಿಗೆ ಸಿಗ್ಲಿಕ್ಕೆ ಸಾಧ್ಯ. ರೈತರು ಎಂಥ ಒಂದು ಹಿಂಜರಿಕೆಯಿಂದನು ಹೊರಗೆ ಬರ್ಬೋದು. ಯಾಕಂದ್ರೆ ಇವತ್ತೇನಾಗುತ್ತೆ ಗೊತ್ತಾ, ಎಷ್ಟೋ ಜನ ರೈತರು ಮಳೆ ಮೇಲೆ ಅವಲಂಬಿತರಾಗಿದ್ದಾರೆ. ನಾವು ಹೇಳಿದಂಗೆ ಮಳೆ ಆಗೋದಿಲ್ಲ, ನಾವು ಬೇಡ ಅಂದಾಗ ಮಳೆ ಬಂದ್ಬಿಡುತ್ತೆ. ಈ ತರ ಒಂದು ಅನಿಶ್ಚಿತತೆ ಮತ್ತು ಸವಾಲುಗಳ ಮಧ್ಯೆ ಇರುವಾಗ ಈ ಇಲಾಖೆಗಳು ಒಂದು ರೈತರ ಹತ್ತಿರ ಹೋಗಿ ಕೆಲಸ ಮಾಡ್ತಾ ಇವೆ, ಇನ್ನು ಹೇಗೆ ಒಂದು ಉತ್ತಮವಾದ ಸೇವೆಯನ್ನು ಅವರು ಒದಗಿಸಬಹುದು? ಈಗ ಮುಖ್ಯವಾಗಿ ಕೃಷಿ ಇಲಾಖೆನೇ ನಾವು ತಕ್ಕೊಳ್ಳೋಣ. ಮೊದಲನೇ ಸ್ಥಿತಿಯಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಗ್ರಾಮ ಸೇವಕರು ಅಂತ ಇದ್ದರು. ಆ ನಂತರದಲ್ಲಿ ಅಭಿವೃದ್ಧಿ ಇಲಾಖೆಗೆ ಹೋದ ನಂತರ ಕೃಷಿ ಸಹಾಯಕರು ಅಂತ ಬಂದರು. ಮೊದಲ ಫ್ರೆಂಡ್ ಕ್ಷೇತ್ರ ಸಹಾಯಕ ಅಂತಿದ್ರು, ಅವ್ರು ಕೃಷಿ ಸಹಾಯಕರು ಅಂತ ಆದರು. ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಅವ್ರ ಸೇವೆ ಸಿಗ್ತಾ ಇತ್ತು. ಇತ್ತೀಚಿನ ದಿವಸದಲ್ಲಿ ಆ ಒಂದು ವ್ಯವಸ್ಥೆ ಬಂದಾಗಿದೆ. ಅಂದರೆ ಕೇವಲ ಕೃಷಿ ಅಧಿಕಾರಿಗಳಿರ್ತಾರೆ, ರೈತ ಸಂಪರ್ಕ ಕೇಂದ್ರಗಳಿರ್ತವೆ ಅಲ್ಲಲ್ಲಿ, ಒಂದು ಹುಬ್ಬಳ್ಳಿ ಮಟ್ಟದಲ್ಲಿ. ಅಲ್ಲಿ ಹೋಗಿ ರೈತರು, ಮೊದಲ ರೈತರ ಹೊಲಕ್ಕೆ ಕೃಷಿ ಸಹಾಯಕರು ಹೋಗಿ ಅಲ್ಲಿ ಸಮಸ್ಯೆಗಳನ್ನು ನೋಡ್ತಾ ಇದ್ರು. ನಂತರ ರೈತರೇ ತಮ್ಮ ಸಮಸ್ಯೆಯನ್ನು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಕೃಷಿ ಅಧಿಕಾರಿಗಳು ಹೇಳ್ತಾ ಇದ್ರು. ಅವರಿಂದ ಸಲಹೆಗಳನ್ನ ಮಾರ್ಗದರ್ಶನ ಪಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗಿ ತಮ್ಮ ಸಮಸ್ಯೆಯ ಚಿತ್ರಣ ತೋರಿಸಿದ್ರು. ಇತ್ತೀಚೆಗೆ ಅದು ಕೂಡ ಒಂದು ಬದಲಾವಣೆಯಾಗಿ ಬರೀ ಮಾಧ್ಯಮದ ಮೂಲಕ, ಈಗ ನೀವು ಮೊಬೈಲ್ ಮೂಲಕ ನಿಮ್ಮ ಸಮಸ್ಯೆಯ ಚಿತ್ರಣವನ್ನು ಅಲ್ಲಿ ವಿಡಿಯೋ ಮಾಡಿ ಕಳಿಸಿದರೆ ಅದು ಅವರು ಉತ್ತರ ಕೊಡುವಂತಹ ಒಂದು ವ್ಯವಸ್ಥೆ ಈಗ ಬಂದಿದೆ. ಎಷ್ಟು ಸಾಕಷ್ಟು ಬದಲಾವಣೆ ಆಗಿದೆ. ಈಗ ಮಾಧ್ಯಮದ ಒಂದು ಮೂಲಕವಾಗಿ ಅನೇಕ ಮಾಹಿತಿಗಳನ್ನು ಪಡ್ಕೋಬಹುದು. ಇಂಟರ್ನೆಟ್ ಮೂಲಕ ಯಾವ್ದು ಹೊಸ ತಳಿಗಳ ಬಗ್ಗೆ ತಿಳ್ಕೋಬಹುದು ಅಂತ ವ್ಯವಸ್ಥೆ ಈಗ ಬಂದಿದೆ. ಹೀಗಾಗಿ ಈಗ ಕೃಷಿ ಇಲಾಖೆ ಬಗ್ಗೆ ನಾವು ಹೇಳಬೇಕಂದ್ರೆ ಮೊದಲ ಹಳ್ಳಿ ಮಟ್ಟದಲ್ಲಿದ್ದಂತಹ ವ್ಯವಸ್ಥೆ ಈಗ ತಾಲೂಕು ಮಟ್ಟಕ್ಕೆ ಬಂದ ಅಥವಾ ಹುಬ್ಳಿ ಮಟ್ಟಕ್ಕೆ ಬಂದು ನಾವು ಮಾಹಿತಿ ತಗೊಳ್ಳುವಂತ ವ್ಯವಸ್ಥೆ ಬಂತು. ರೇಷ್ಮೆ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಗಳು ತಮ್ಮ ತಮ್ಮ ಇಲಾಖೆ ಯೋಜನೆಗಳನ್ನು ರೈತರಿಗೆ ದೊರೆಯುವಂತಹ ಸೌಲಭ್ಯಗಳು ಸಬ್ಸಿಡಿ ಯೋಜನೆಗಳು ಬಂದಿವೆ. ಕೃಷಿ ಇಲಾಖೆಯಲ್ಲೂ ಕೂಡ ಅನೇಕ ಯೋಜನೆಗಳಿದ್ದಾವೆ. ಸರ್ಕಾರಿ ಯೋಜನೆಗಳನ್ನು ಪಡಿಬೇಕಂದ್ರೆ ಏನೇನು ಮಾರ್ಗದರ್ಶನ ಬೇಕು, ಹೇಗೆ ಪಡ್ಕೊಳ್ಳೋಕೆ ಸಾಧ್ಯತೆ ಇದೆ? ಕೃಷಿ ಅಧಿಕಾರಿಗಳಿರ್ತಾರೆ ಮತ್ತು ಕೃಷಿ ನಿರ್ದೇಶಕರು ತಾಲೂಕು ಮಟ್ಟದಲ್ಲಿರ್ತಾರೆ, ಕೃಷಿ ಇಲಾಖೆಯಿಂದ ಅಲ್ಲಿ ಸಿಗ್ತದೆ. ಹಾಗೆ ತೋಟಗಾರಿಕೆ ಇಲಾಖೆಯ ತೋಟಗಾರಿಕಾ ಸಹಾಯಕ ನಿರ್ದೇಶಕರು ಇರ್ತಾರೆ, ಉಪ ನಿರ್ದೇಶಕರು ಇರ್ತಾರೆ, ಅವ್ರ ಮುಖಾಂತರ ತಿಳ್ಕೊಳ್ಬಹುದು. ಈ ರೀತಿಯಾಗಿ ವ್ಯವಸ್ಥೆ ಇದೆ. ವಿಶ್ವವಿದ್ಯಾಲಯ ಮಟ್ಟದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಕೂಡ ಅನೇಕ ಪ್ರಾಜೆಕ್ಟ್ಗಳು ಬಂದಿವೆ. ಆ ಪ್ರಾಜೆಕ್ಟ್ಗಳಲ್ಲಿ ಇವರು ಪಾಲ್ಗೊಂಡ್ರೆ ಅವರಲ್ಲಿ ಪ್ರಯೋಗಾತ್ಮಕವಾಗಿ ಅವರು ಹೊಲದಲ್ಲಿ ಕೆಲವು ಬೀಜ ಪ್ರಯೋಗಗಳು ಮಾಡ್ತಾರೆ, ಅದಕ್ಕೂ ಕೂಡ ಅವಕಾಶ ಇದೆ. ತೋಟಗಾರಿಕಾ ವಿಶ್ವವಿದ್ಯಾಲಯದವರು ಬೇರೆ ಬೇರೆ ಸಣ್ಣ ಸಣ್ಣ ರೈತರಿಗೆ ತುಂಡು ಭೂಮಿಯಲ್ಲಿ ಹೇಗೆ ಸಸಿಗಳನ್ನು ತಯಾರು ಮಾಡಬೇಕು, ಅವುಗಳ ಮಾರಾಟ ವ್ಯವಸ್ಥೆ ಹೇಗೆ ಮಾಡಬೇಕು, ತರಕಾರಿ ಬೆಳೆಯುವಂತಹ ಏನು ಸುಧಾರಿತ ಬೇಸಾಯ ಕ್ರಮಗಳು, ಈ ಬಗ್ಗೆ ಅನೇಕ ರೀತಿಯ ತರಬೇತಿ ಕೊಟ್ಟು ಅವರಿಗೆ ಸಸಿ ಮಾಡುವಂತಹ ಅವಕಾಶವನ್ನು ಕೊಡ್ತಾರೆ. ಅದು ಅವನು ಮಾರಾಟ ಮಾಡಿ ಕೂಡ ಅವರು ಉತ್ಪಾದನೆ ಮಾಡಿಕೊಳ್ಳಿಕ್ಕೆ. ಕೃಷಿ ಮೇಳಗಳಂತೂ ಕೃಷಿ ಮೇಳಂತೂ ಇತ್ತೀಚೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಇಡೀ ನಮ್ಮ ದೇಶದಲ್ಲಿನೇ ಪ್ರಸಿದ್ಧವಾದಂತಹ ಮತ್ತು ಬೃಹತ್ ಕೃಷಿ ಮೇಳ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ವರ್ಷವಂತೂ 4 ದಿವಸ ಇದ್ರೂ ಕೂಡ ಈ 2 ವರ್ಷ ಕೊರೋನಾ ಅವಧಿಯಲ್ಲಿ ಬಂದಾಗಿತ್ತು. ಈ ನಂತರದಲ್ಲಿ ಕಳೆದ ಸೆಪ್ಟೆಂಬರ್ 17 20 ನಡೀತಲ್ಲ, ಅದೇ ಬೇರೆ ಬೇರೆ ಇಲಾಖೆಯ ಸಂಪರ್ಕದ ಬಗ್ಗೆ ಮಳಿಗೆಗಳಿದ್ದು ಮಾಹಿತಿ ತಗೊಂಡ್ರು, ಸಾಕಷ್ಟು ಪ್ರಯೋಜನ ಅವ್ರಿಗೆ ಸಿಕ್ತಂತ ಹೇಳ್ಬೋದು. ವಿರೂಪಾಕ್ಷ ಪಡಗೇರ ಅವರೇ, ಸಾರ್ವಜನಿಕರ ಹತ್ರ ಹೋಗ್ಬೇಕು, ರೈತರ ಹತ್ರ ಅವು ಹೋಗ್ಬೇಕು, ಯಾಕಂದ್ರೆ ರೈತರು ಈ ಒಂದು ಅಧಿಕಾರಿಗಳ ಹತ್ರ ಹೋಗ್ಲಿಕ್ಕೆ ಅನಿಸ್ತಾರೆ. ಹೀಗಾಗಿ ತಜ್ಞರು ಇಲ್ಲಿಗೆ ಬಂದು ರೈತರ ಮನೆ ಬಾಗಿಲಿಗೆ ಬಂದು ಸೇವೆ ಮಾಡಬೇಕು, ಹಾಗೇನೆ ಸರ್ಕಾರ ಕೂಡ ರೈತರ ಒಂದು ಮನೆ ಬಾಗಿಲಿಗೆ ಬಂದು ಸೇವೆ ನೀಡುವ ನಿಟ್ಟಿನೊಳಗೆ ಕಾರ್ಯಪ್ರವೃತ್ತಿ ಆಗ್ತಾ ಇದೆ. ಇದು ಮುಂದುವರಿಬೇಕು ಮತ್ತು ಇನ್ನೂ ಹೆಚ್ಚು ಫಲಪ್ರದವಾಗಿ ಆಗಬೇಕು, ಅಂದಾಗ ಮಾತ್ರ ನಮ್ಮ ಯೋಜನೆಗಳು ರೈತರಿಗೆ ಮುಟ್ಲಿಕ್ಕೆ ಸಾಧ್ಯ ಅಂತ ತಾವು ಹೇಳ್ತೀರಿ. ತಾವು ನಿವೃತ್ತಿಯ ನಂತರ ಸುಮಾರು 15 ಆಯಿತು, ಕೃಷಿ ಕ್ರಾಮದೇನು ಒಂದು ಕೃಷಿಕರಿಗಾಗಿ ಅವ್ರಿಗೇನು ಸವಾಲುಗಳು ಬಂದಾಗ ಹೇಗೆ ಎದುರಿಸ್ಬೇಕು, ಮತ್ತು ತಾಂತ್ರಿಕತೆಯಲ್ಲಿ ಏನಾದ್ರು ತೊಂದರೆ ಬಂದಾಗ ಲೋಪದೋಷ ಬಂದಾಗ ಹೇಗೆ ಸುಧಾರಿಸ್ಕೊಳ್ಬೇಕು, ತಜ್ಞರ ಒಂದು ಸಲಹೆ ತೆಗೆದುಕೊಳ್ಬೇಕು, ಆಮೇಲೆ ಈಗ ಸರ್ಕಾರದ ಒಂದು ಅಭಿವೃದ್ಧಿ ಯೋಜನೆಗಳಿರ್ತಾವೆ ಹೇಗೆ ತಮ್ಮ ಒಂದು ಲಾಭಕ್ಕೋಸ್ಕರ ತಮ್ಮ ಮನೆಗೋಸ್ಕರ ತೆಗೆದುಕೊಂಡು ಹೋಗಬೇಕು, ತಮ್ಮ ಒಂದು ಪತ್ರಿಕೆ ಆ ಮುಖಾಂತರ ತಾವು ತುಂಬ ಯಶಸ್ವಿಯಾಗಿ ತುಂಬ ಸಕ್ರಿಯವಾಗಿ ಎಷ್ಟೋ ಸವಾಲುಗಳು ಎದುರುಕೊಂಡು ಕೆಲಸ ಮಾಡ್ತಾ ಇದ್ದೀರ. ನೀವು ಬರೆದಿರುವಂಥ ಒಂದು ಲೇಖನಗಳನ್ನು ಒಂದು ಮ್ಯಾಗಜಿನ್ ಆಗಿ ನಾವು ಒಂದು ಕಾಯ್ದಿಟ್ಕೋಬಹುದು, ಮುಂದೆ ಯಾವಾಗ ಬೇಕಾದ್ರೂ ಕೂಡ ನೋಡ್ಕೋಬಹುದು. ಹೇಗೆ ತಮ್ಮ ಒಂದು ಈ ಯಶಸ್ವಿ ಯಾತ್ರೆಯ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡ್ಕೊಡ್ಬೋದಾ? ಚೋಳಿನವರೇ, ತಾವು ಕೇಳಿದ ಹಾಗೆ ನಾನು ಈ ಪತ್ರಿಕೆ ಪ್ರಾರಂಭ ಮಾಡಿದ ನಿವೃತ್ತಿಯ ನಂತರ, ಅಂದರೆ ನಿವೃತ್ತಿ ಹೊಂದಿದ ನಂತರದಲ್ಲಿ 1 ವರ್ಷ ನಾನು ವಿಚಾರ ಮಾಡಿದೆ, ಸುಮ್ಮನೆ ಕಾಲ ಕಳೆಯೋದಕ್ಕಿಂತ ನನಗೂ ಸ್ವಲ್ಪ ಸಾಹಿತ್ಯದ ಹವ್ಯಾಸ, ಈಗಾಗಲೇ ಸುಮಾರು ಪುಸ್ತಕಗಳನ್ನು ಬರೆದಿದ್ದೆ, ಪ್ರಕಟ ಮಾಡಿದ್ದೆ. ಈ ಹವ್ಯಾಸದಿಂದ ನಾನು ಯಾಕೆ ಒಂದು ಪತ್ರಿಕೆಯನ್ನು ಮಾಡಬಾರ್ದು ಅನ್ನೋ ಯೋಚನೆ ಬಂದಾಗ, ನಮ್ಮ ಸಂಬಂಧಿ CP ಮಾಯಾಚಾರ್ ಅಂತ ಜಿಲ್ಲಾ ವಾರ್ತಾಧಿಕಾರಿ ಅಂತ ಸೇವೆ ಸಲ್ಲಿಸ್ತಾ ಇದ್ದರು, ಅವರ ಒಂದು ಸಲಹೆ ಮಾರ್ಗದರ್ಶನ ಪಡ್ಕೊಂಡು ಹೇಗೆ ಮಾಡುವ ವಿಚಾರ ಮಾಡಿದಾಗ, ಅದಕ್ಕೆ ಹೆಚ್ಚಿನ ಪ್ರೇರಣೆ ಕೊಟ್ಟವರಂದರೆ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಈ ಪಾಟೀಲ್ ಪುಟ್ಟಪ್ಪನವರ ಸ್ನೇಹಿತರಾದಂಥ ಭಗಂ ತುರುಮರಿ ಅಂತ ಒಬ್ಬ ಪ್ರಿನ್ಸಿಪಾಲರು, ಅವರು ಕೂಡ ಬೈಲಹೊಂಗಲದವರು. ನಾನು ಬೈಲಹೊಂಗಕ್ಕಿದ್ದಾಗ ಸಾಹಿತ್ಯ ಪ್ರೇರಣೆ ಕೊಟ್ಟಂಥ ವ್ಯಕ್ತಿ, ಅವರು ಈ ವಿಚಾರವನ್ನು ಹೇಳಿದಾಗ ಅವರು ಸಾಕಷ್ಟು ಮಾರ್ಗದರ್ಶನ ಕೊಟ್ಟರು. ಪತ್ರಿಕೆ ತೆಗೆದರೆ ಏನು ಸಮಸ್ಯೆ ಎದುರಿಸಬೇಕಾಗ್ತದೆ, ಹೇಗೆ ಪತ್ರಿಕೆ ಪ್ರಾರಂಭ ಮಾಡಬೇಕು, ಅದರಲ್ಲಿ ಏನೇನು ಕಾನೂನು ತೊಂದರೆ ಇರ್ತವೆ, ಇದೆಲ್ಲ ವಿಚಾರ ಬಗ್ಗೆ ಅವರು ಸೂಕ್ಷ್ಮವಾಗಿ ಹೇಳಿ ಧೈರ್ಯವಾಗಿ ಮಾಡಿರಿ, ಏನು ತೊಂದರೆ ಇಲ್ಲ, ಎಚ್ಚರಿಕೆಯಿಂದ ನೀವು ಬರಹ ಅದು ಬರೆದು ಪ್ರಕಟ ಮಾಡಿರಿ, ಅದಕ್ಕೆ ಎಲ್ಲ ಮೂಲ ಸಾಮಗ್ರಿ ತಿಳಿದವರಿಂದ ಪಡ್ಕೊಡ್ರಿ ಅಂತ ಹೇಳಿದಾಗ CPM ಆಚಾರ್ ಸಾಕಷ್ಟು ರೀತಿಯ ನನ್ನ ಸಹಕಾರ ಕೊಟ್ಟು ಪತ್ರಿಕೆ ಹೇಗೆ ಎಲ್ಲ ತಾಂತ್ರಿಕ ವಿಷಯಗಳ ಬಗ್ಗೆ ಮತ್ತು ಕಾನೂನು ವಿಷಯಗಳ ಬಗ್ಗೆ ತಿಳಿಸಿಕೊಟ್ಟು ಅದನ್ನು ಮಂಜೂರು ಮಾಡಿಸಿ ನಾನು ಪತ್ರಿಕೆ ಪ್ರಾರಂಭ ಮಾಡಿದೆ. 2008 ಸುಮಾರು ಈಗ 15 ನಮ್ಮ ಪತ್ರಿಕೆ. ಕೃಷಿ ಕಾಮಧೇನು ನಮ್ಮ ಈ ಭಾಗದ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಧಾರವಾಡ, ಹಾವೇರಿ, ಶಿವಮೊಗ್ಗ, ಬಿಜಾಪುರ, ಬಾಗಲಕೋಟೆ ಈ ಸುತ್ತಮುತ್ತಲು ಅನೇಕ ಓದುಗರ ಮೆಚ್ಚಿನ ಪತ್ರಿಕೆ ಆಗಿದೆ ಅಂತ ಹೇಳಕ್ಕೆ ನನಗೆ ಅಭಿಮಾನ ಅನಿಸ್ತದೆ. ಸುಮಾರು 50 ಒಂದು ಪತ್ರಿಕೆ ಕವರ್ ಹಿಡ್ಕೊಂಡು 50 ಪತ್ರಿಕೆಯಲ್ಲಿ ನಾವು ಎಲ್ಲ ಒಂದು 10-12 ವಿಚಾರಗಳನ್ನು ಕೊಡ್ತೇವೆ. ಪ್ರತಿ ತಿಂಗಳು 1 ಇದ್ದಂಥ ವಿಚಾರ ಮತ್ತೊಂದು ತಿಂಗಳು ಇರೋದಲ್ಲ, ಅದರಲ್ಲಿ ಕೃಷಿ ಇಲಾಖೆ ಯೋಜನೆ ಇರ್ಬೋದು, ಸರ್ಕಾರದ ಯೋಜನೆಗಳು ಹೇಗೆ ಗ್ರಾಮೀಣ ಜನರಿಗೆ ಮುಟ್ಟಿಸಲಿಕ್ಕೆ, ಆ ಯೋಜನೆಗಳು ಯಾವುವು, ಅದನ್ನು ಪಡಿಬೇಕಂದ್ರೆ ಹೇಗೆ, ಏನು ಸಂಪರ್ಕ ಮಾಡಬೇಕು, ಮತ್ತು ಹೊಸ ಬೀಜದ ತಳಿ ಬಂದಾಗ ಅದನ್ನು ನಾವು ಬಳಸುವ ವಿಧಾನ ಹೇಗೆ, ರೈತರ ಸಂದರ್ಶನ ಹೇಗೆ, ಆನಂತರ ಈ ತರಕಾರಿ ಬೆಳೆಯಲ್ಲಿ ಯಾವ ರೀತಿ ಸಂಶೋಧನೆ ನಡೆದಿದೆ, ಒಂದೇ ವಿಚಾರ ಅಲ್ಲ, ಕಥೆ ಇರುತ್ತದೆ, ಕೆಲವು ತಾಂತ್ರಿಕ ವಿಚಾರಗಳಿರುತ್ತೆ, ಸುಮಾರು 8-10 ವಿಷಯಗಳನ್ನು ಕೊಟ್ಟಿರ್ತೇವೆ. ಒಂದು ಮುಖ್ಯ ವಿಷಯದ ಬಗ್ಗೆ, ನಮ್ಮ ರಾಷ್ಟ್ರ ಕೆಲವು ದಿವಸದ ಹಿಂದೆ ಗಾಂಧಿ ಜೀವನ ಚರಿತ್ರೆ ಬಗ್ಗೆ ಮಹಮ್ಮದ್ ಕುಂಯಿಯವರು ಬರೆದಂಥ ಒಂದು ಪುಸ್ತಕವನ್ನು ನಾವು ಪ್ರತಿ ತಿಂಗಳು ಬಂದ್ವಿ. ನಮ್ಮ ರಾಷ್ಟ್ರಧ್ವಜದ ಬಗ್ಗೆ ಲೇಖನಗಳನ್ನು ಸುಮಾರು 20-24 ತಿಂಗಳು ಬಂದವು. ಮತ್ತು ಕೃಷಿ ಜ್ಞಾನ ಪ್ರದೀಪಿಕ ಅನ್ನುವಂಥ ಪುಸ್ತಕದ ಬಗ್ಗೆ ಮಹಾಗ್ರಂಥದ್ದು ನಮ್ಮ ಘನಮಠ ಶಿವಗಳು ಬರೆದಂಥ ಅದರ ಒಂದು ಸಂಕ್ಷಿಪ್ತ ನಮ್ಮ ಪತ್ರಿಕೆ ಮೂಲಕ ಸಮೀಕ್ಷೆಯ ರೂಪದಲ್ಲಿ ನಾವು ಪ್ರಕಾಶನ ಪಡಿಸಿದ್ವಿ. ಹೀಗೆ ಬೇರೆ ಬೇರೆ ವಿಷಯಗಳನ್ನು ನಮ್ಮ ರೈತರಿಗೆ ಏನು ಅವಶ್ಯಕತೆ, ಕೃಷಿ ವಿಚಾರದಲ್ಲಿ ಆಗಲಿ, ಬೇರೆ ಒಣ ಬೇಸಾಯದಲ್ಲಿ ಏನೇನು ತಾಂತ್ರಿಕತೆ ಬಳಸಬೇಕು, ನೀರಾವರಿಯಲ್ಲಿ ಎಂಥ ಒಂದು ಸುಧಾರ್ಥಕ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು, ಯಾರನ್ನು ಸಂಪರ್ಕ ಮಾಡಬೇಕು, ಎಲ್ಲ ವಿಚಾರ ಕುರಿತಂತೆ 4-5 ಪುಟಗಳಲ್ಲಿ ಲೇಖನಗಳನ್ನು ಪ್ರಕಟಿಸಿ ಅವರಿಗೆ ಮಾಹಿತಿ ನೀಡ್ತೇವೆ. ಹಾಗೆಯೇ ಯಾವ್ಯಾವ ವಸ್ತುಗಳನ್ನು ಎಲ್ಲಿ ಮಾರಾಟಕ್ಕೆ ಸೌಲಭ್ಯ ಇರ್ತದೆ, ಎಲ್ಲಿ ಸಿಗುತ್ತದೆ, ಅದ್ರ ಕೂಡ ನಮ್ಮ ಮಾಹಿತಿ ಕೊಡ್ತೇವೆ. ಸಾಕಷ್ಟು ರೈತರಿಗೆ ಒಂದು ಸಂಕ್ಷಿಪ್ತ ಮಾಹಿತಿ ಸಿಗ್ತದೆ. ಕೊನೆಯಲ್ಲಿ ಅವರ ಫೋನ್ ನಂಬರ್ ಕೊಟ್ಟಿರ್ತೇವೆ, ಅವ್ರು ಸಂಪರ್ಕ ಮಾಡ್ತಾರೆ, ವಿಶ್ವವಿದ್ಯಾಲಯದ ಒಂದು ಸಂಪರ್ಕ ಬರ್ತದೆ. ಈ ಒಂದು ಸಂವಹನ ಕೆಲಸದಲ್ಲಿ ನಮ್ಮ ಪತ್ರಿಕೆ ತೊಡಗಿದೆ ಅಂತ ಹೇಳಕ್ಕೆ ಅಭಿಮಾನ ಅನಿಸ್ತದೆ. ಬಹಳ ಸಂತೋಷ ರೂಪಾಕ್ಷ ಬಡಿಗೇರ್ ಅವರೇ. ಆ ಯುವ ಜನರಲ್ಲಿ ಒಂದು ತಾಳ್ಮೆ, ಇದನ್ನು ಬೆಳೆಸಬೇಕಲ್ಲ, ಹಂಗೆ ಹೀಗೆ ಯುವ ಜನರಿಗೆ ಕೃಷಿ ವಿಭಾಗವನ್ನು ನೋಡ್ಕೊಂಡಂತ ಒಂದು ಯಶಸ್ವಿ ಬಾತ್ಮೀದಾರರಾಗಿ ತಮ್ಮ ಒಂದು ಅನುಭವ ಏನಿದೆ? ಶರಣಬಸವ, ನಮ್ಮ ಯುವಕರು ಬಹಳ ತಾಳ್ಮೆಯಿಂದ ಪರಿಸ್ಥಿತಿ ಎದುರಿಸಬೇಕಾಗಿದೆ. ಇವತ್ತು ಸ್ಪರ್ಧಾತ್ಮಕ ಯುಗ, ಪ್ರತಿಯೊಂದು ಶಿಕ್ಷಣ ಪಡಿಬೇಕಂದ್ರೆ ಎಷ್ಟು ದುಬಾರಿ ಆಗಿದೆ ಅನ್ನೋದು ತಮ್ಗೆ ಗೊತ್ತಿದೆ. ಇಂಥ ಸ್ಥಿತಿಯಲ್ಲಿ ನಮ್ಮ ಜಮೀನು ಇದ್ದಾಗ ಅದನ್ನು ಬೇರೆಯವರ ಕೈಯಲ್ಲಿ ಕೊಟ್ಟು ನಾವು ನೌಕರಿ ಹೋಗುವುದು ಅಂತ ನನ್ನ ಒಂದು ಅಭಿಪ್ರಾಯ ಸರಿ ಅಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ನಮ್ಮ ಭೂಮಿ 4-6 ಜನ ದುಡಿಸುವಂತ ಸಾಮರ್ಥ್ಯ ನಮಗಿದೆ. ನಮ್ಮ ಕೃಷಿ ಭೂಮಿಯಲ್ಲಿ ನಮ್ಮ ತಂದೆ ತಾಯಿಗಳ ಜೊತೆಗೆ ನಾವು ಮೊದಲಿಂದ ಹೊಲವನ್ನ ಬೆಳೆಸಿಕೊಂಡು ಕೃಷಿಯಲ್ಲಿ ತೊಡಕೊಂಡ್ರೆ ಖಂಡಿತವಾಗಿ ಅವರಿಗೆ ಲಾಭ ಸಿಗ್ತದೆ. ಒಬ್ಬ ರೈತ ತನ್ನ ಒಂದು ಉತ್ಪಾದನೆಯಲ್ಲಿ ತಾನು ಕೆಲಸ ಮಾಡೋದ್ರ ಜೊತೆಗೆ ಇಡೀ ಊರಿನ ಎಷ್ಟೋ ಜನರಿಗೆ ಉದ್ಯೋಗ ಒದಗಿಸ್ತಾನೆ. ತಾಂತ್ರಿಕತೆ ವಿಷಯಗಳನ್ನ ತಿಳಿದುಕೊಂಡು ಮಾಡಿದ್ರೆ ಹೆಚ್ಚಿನ ಉತ್ಪನ್ನ ತೊಗೊಳ್ಳಲಿಕ್ಕೆ ಖಂಡಿತ ಸಾಧ್ಯ. ದೇಶಕ್ಕೆ ಅನ್ನ ಒದಗಿಸುವಂತ ಭೂಮಿಯಿಂದ ನಾವು ಇಡೀ ದೇಶವನ್ನೇ ಸಲ್ಲಬೇಕಾಗಿದೆ. ಈ ದೇಶದ ಸಮಸ್ಯೆಗೆ ನಾವು ಆಹಾರವನ್ನು ಒದಗಿಸುವಂತ ಒಂದು ಜವಾಬ್ದಾರಿ ನಮ್ದಾಗಿದೆ. ನಮ್ಮ ಪ್ರತಿಯೊಬ್ಬ ವ್ಯಕ್ತಿ ನಮ್ಮ ಜಮೀನಿದ್ರೆ ನಮ್ಮ ಭೂಮಿಯಲ್ಲಿ ನಾವು ಕೆಲಸ ಮಾಡೋಣ. ಹಾಗೇನೆ ಮಾರಾಟ ಮಾಡಲು ಕೂಡ ಈ ಕೌಶಲ್ಯ ಬೇಕಾಗಿದೆ. ಇಲಾಖೆಯ ಮಾರ್ಗದರ್ಶನ ಪಡ್ಕೊಂಡು ಮಾಡಿದ್ರೆ ಖಂಡಿತವಾಗಿ ಬೆಳೆದಂತ ಬೆಳೆಗೆ ತಕ್ಕ ಬೆಲೆ ಸಿಗ್ತದೆ ಮತ್ತು ರೈತರ ಸಮಸ್ಯೆ ಕೂಡ ಪರಿಹಾರ ಆಗ್ತದೆ. ಆ ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಬೆಳೆಗಳನ್ನು ಬೆಳೆದು ಪದ್ಧತಿ ಪ್ರಕಾರವಾಗಿ ಅದನ್ನ ಒಳ್ಳೆ ಎಲ್ಲಿ ಬೆಲೆ ಸಿಗ್ತದೆ ಅಲ್ಲಿ ಮಾರಾಟ ಮಾಡಿದ್ರೆ ಲಾಭ ಸಿಗ್ತದೆ. ಅಂತ ಒಂದು ಬಂಗಾರದ ಭೂಮಿನ ಸುಮ್ಸನ್ನ ಬಿಟ್ಟು ಬದಲು ನಮ್ಮ ಭೂಮಿಯಲ್ಲಿ ನಾವು ಬೆಳೆಯೋಣ. ಯುವಕರು ಇನ್ನಾದ್ರೂ ಕೂಡ ನಮ್ಮ ಗ್ರಾಮಗಳತ್ತ ಮನಸ್ಸು ಮಾಡೋಣ, ನಮ್ಮ ಕೃಷಿಯತ್ತ ಹೋಗೋಣ. ಕೃಷಿ ಕಾಮಧೇನು ಪತ್ರಿಕೆ ನಮ್ಮ ಕೃಷಿಕರಿಗೆ ಒಂದು ಕಾಮಧೇನು ಆಗಿದೆ. ಖಂಡಿತವಾಗಿ ಏನೇನು ಮಾಹಿತಿಗಳಿದೆ ಮತ್ತು ಏನೇನು ಒಂದು ತಾಂತ್ರಿಕತೆ ಅದರಲ್ಲಿ ಅಡಗಿದೆ ಮತ್ತು ಬೇರೆ ಬೇರೆ ಸವಾಲುಗಳನ್ನ ಕುರಿತಂತೆ ಅವರಿಗೆ ಅದರಲ್ಲಿ ಉತ್ತರ ಇದೆ. ಸರ್ಕಾರದ ಇಲಾಖೆಗಳು ಕೂಡ ಸಾಕಷ್ಟು ಪುಸ್ತಕಗಳನ್ನು ಮಾಡ್ತಾ ಇದ್ದಾವೆ ಸರ್ಕಾರದಿಂದ ನೀಡುವಂತಹ ಸವಲತ್ತುಗಳ ಕುರಿತಂತೆ. ಮತ್ತೆ ಏನು ರೈತರಿಗೆ ಮಾಹಿತಿ ನೀಡಬೇಕಾಗಿದೆ ಅದನ್ನು ಒಂದು ತನ್ನ ತನ್ನ ಪುಸ್ತಕಗಳ ಮುಖಾಂತರ ಕೂಡ ಅವರು ಪ್ರಕಟಣೆ ಮಾಡ್ತಾರೆ. ವಿಶ್ವವಿದ್ಯಾಲಯ ಮಟ್ಟದಲ್ಲಂತೂ ಸಾಕಷ್ಟು ಸಂಶೋಧನೆ ಆಗ್ತದೆ, ಸಾಕಷ್ಟು ಪುಸ್ತಕಗಳು ಅಲ್ಲಿ ಬರ್ತಾವೆ. ಆದರೆ ವಿಶೇಷವಾಗಿ ತಮ್ಮ ಅನುಭವದ ಹಿನ್ನೆಲೆಯೊಳಗ ಸ್ವತಃ ಕಷ್ಟಪಟ್ಟು ಸಾಕಷ್ಟು ಸವಾಲುಗಳನ್ನು ಎದುರಿಸಿ ಏನು ಪತ್ರಿಕೆ ನಡೆಸ್ತಾ ಇದ್ದೀರಿ, ಹೀಗೆ ಈ ಪತ್ರಿಕೆ ಯಶಸ್ವಿಯಾಗಿ ಮುಂದುವರಿಯಲಿ, ಸಾವಿರಾರು ರೈತರ ಮನದಾಸೆಯನ್ನು ಈಡೇರಿಸಲಿಕ್ಕೆ ಸಹಕಾರಿ ಆಗಲಿ ಅಂತ ನಾವು ಹಾರೈಸ್ತೀವಿ. ಕೃಷಿ ಕಾಮಧೇನು ಅಂತ ಪತ್ರಿಕೆ ಇಟ್ಕೊಂಡಿದ್ದೀರಾ, ಆದರೆ ಕೃಷಿನೇ ಕಾಮಧೇನು ಅಂತ ತಾವು ಬಿಂಬಿಸಿರಿ. ಸಾಕಷ್ಟು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರಾ, ಮತ್ತು 32 ವೈವಿಧ್ಯ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದೀರಾ, ಸಾಕ್ಷ್ಯಚಿತ್ರ ಸಿಡಿಗಳನ್ನು ಕೂಡ ನಿರ್ಮಾಣ ಮಾಡಿದ್ದೀರಿ. ಈಗಲೂ ಕೂಡ ತಮ್ಮ ಶ್ರೀಮಂತ ಅನುಭವ ತಮ್ಮ ಪತ್ರಿಕೆ ಮೂಲಕ ಇನ್ನೂ ಹೆಚ್ಚು ಪ್ರಕಾಶಮಾನವಾಗಿ ಹೊರಹೊಮ್ಮಲಿ ಅಂತ ಆಶೆ ಮಾಡ್ತೀವಿ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ, ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ಮಾಧ್ಯಮ ಕ್ಷೇತ್ರದಲ್ಲಿ ಅನುಭವ ಹಾಗೂ ರೈತರಿಗೆ ಮಾರ್ಗದರ್ಶನ. ಇದುವರೆಗೆ ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ಅಧಿಕಾರಿಗಳಾದ ಡಾಕ್ಟರ್ ವಿರೂಪಾಕ್ಷ ಬಡಿಗೇರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೇನ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಿಂಗಾಪುರದ ಮಲ್ಲವ್ವ ಕಾಮಣ್ಣ ಸಾಲ್ಮಂಟಪಿ ಮತ್ತು ಮೇಳದವರಿಂದ ಸಂಪ್ರದಾಯದ ಪದಗಳು. ದೀಪಾವಳಿ ಹಬ್ಬದಿನ ನೀರ ತಂಬೂರೇನ ರಾಯರಿಗೆ ನೀರ ಬ್ಯಾರಸುತ್ತ ಸೋಬಾನ ರಾಯರಿಗೆ ನೀರ ಬ್ಯಾರಸುತ್ತ ಸೋಬಾನ ನೀರ ಬ್ಯಾರಸುತ್ತ ಸೋಬಾನೈ ರಾಯಾರಿಗೆ ನೀರ ಬೆರಸೂತ ಸೋಬಾ ರಾಯಾರಿಗೆ ನೀರ ಬೆರಸೂತನ ಕೇಳ್ಯಾರೆ ಯಾಕೆ ತಡದಾರೆ ತಾವರಾವರ ಸೋಬಾನೈ ಯಾಕೆ ತಡದಾರೆ ತಾವರಾವರ ಸೋಬಾ ಯಾಕೆ ತಡದಾರ ತವರವರ ಸೋಬಾನೈ ಯಾಕ ತಡದಾರ ತವಾರ ವಾರ ಸೋಬಾನ ಬ್ಯಾಡ ಮನಸ್ನಾಗೆ ನಾಸ ಬ್ಯಾಡ ನಾ ಮಾಡಿಸಿ ಕೊಡವೆ ಶಾಳಿ ಮೋತ ಸೋಬಾನೈ ನಾ ಮಾಡಿಸಿ ಕೊಡವೆ ಶಾಳಿ ಮೋತ ಸೋಬಾನ ನಾ ಮಾಡಿಸಿ ಕೊಡವೆ ಶಾಳಿ ಮೋತ ಸೋಬಾನೈ ನಾ ಮಾಡಿಸಿ ಕೊಡುವೆ ಶಳಿ ಮೂತ ಸೋಬಾ ಶಳಿ ಮುತ್ತು ಅನ್ನುವಾಗ ಸುರದವ ಕಣ್ಣ ನೀರ ಬಾತದ ತುಂಬೆ ಕುಣಿ ತುಂಬೆ ಸೋಬಾನೈ ಬಾಚದ ತುಂಬೆ ಕುಣಿ ತುಂಬೆ ಸೋಬಾ ಬಾಚಲ ತುಂಬೆ ಕುಣಿ ತುಂಬೆ ಸೋಬಾನೈ ಬಾಚಲ ತುಂಬೆ ಕುಣಿ ತುಂಬೆ ಸೋಬಾ ಬಾಚಲ ನೀ ತುಂಬೆ ಕುಣಿ ತುಂಬೆ ಚಾದ ನೀರ ನೆಲ್ಲಾದಾರುಂಡ ನೆಲ ಉಂಡ ಸೋಬಾ ನೆಲ್ಲಾರ ನೆಲ ಉಂಡ ಸೋಬಾನೈ ನೆಲ್ಲಾದಾರುಂಡ ನೆಲ ಉಂಡ ಸೋಬಾ ಒಳಿಯ ಬದಿನ ನೀರ ತುಂಬುವ ದಿನ ರಾಯಾಗೆ ನೀರ ಬೆರಸೂತ ಸೋಬಾನೈ ರಾಯಾರಿಗೆ ನೀರ ಬೆರಸೂತ ಸೋಬಾ ರಾಯಾಗ ನೀರ ಬೆರಸೂತ ಸೋಬಾನೈ ರಾಯಾಗ ನೀರ ಬೆರಸೂತ ಸೋಬಾನೈ ರಾಯಾರಿಗೆ ನೀರ ನೀರ ಬೆರಸೂತನ ಕೇಳ್ಯಾರೆ ಯಾಕೆ ತಡದಾರೆ ತಾವರಾವರ ಸೋಬಾನೈ ಯಾಕೆ ತಡದಾರೆ ತಾವರಾವರ ಸೋಬಾನ ಯಾಕೆ ತಡದಾರ ತವರವರ ಸೋಬಾನೈ ಯಾಕ ತಳದಾರ ತವರವರ ಸೋಬಾನ ಬ್ಯಾಡ ಮನಸ್ಸಿನಾಗ ಕೇಣಸ ಬ್ಯಾಡ ನಾ ಮಾಡಿಸಿ ಕೊಡವೆ ಬಂಗಾರ ಬಳಿಯ ಸೋಬಾನೈ ನಾ ಮಾಡಿಸಿ ಕೊಡವೆ ಬಂಗಾರ ಬಳಿಯ ಸೋಬಾನ ನಾ ಮಾಡಿಸಿ ಕೊಡವೆ ಬಂಗಾರ ಬಳಿಯ ಸೋಬಾನೈ ನಾ ಮಾಡಿಸಿ ಕೊಡವೆ ಬಂಗಾರ ಬಳಿಯ ಸೋಬಾ ಬಂಗಾರ ಬಳಿ ಅನ್ನುವಾಗ ಸುರದವ ಕಣ್ಣ ನೀರ ಬಾಚಲ ತುಂಬೆ ಕುಣಿ ತುಂಬೆ ಸೋಬಾನೈ ಬಾಚಲ ತುಂಬೆ ಕುಣಿ ತುಂಬೆ ಸೋಬಾ ಬಾಚಲ ತುಂಬೆ ಕುಣಿ ತುಂಬೆ ಸೋಬಾನೈ ಬಾಚಲ ತುಂಬೆ ಕುಣಿ ತುಂಬೆ ಸೋಬಾ ಬಾಚಲ ನೀ ತುಂಬೆ ಕುಣಿ ತುಂಬೆ ತಾದ ನೀರ ಗುಜರಾತ ಹೊಳೆಯ ಗಿಣಿ ಕೊಡದ ಸೋಬಾನೈ ಗುಜರಾತ ಹೊಳೆಯ ಗಿಣಿ ಕೊಡದ ಸೋಬಾ ಗುಜರಾತ ಹೊಳೆಯ ನೊಳಿ ಕೊಡದ ಸೋಬಾನೈ ಗುಜರಾತ ಹೊಳೆಯ ನೀರಿ ನೀಡದ ಸೋಬಾನೈ ಸುವಕಲಿಗೆ ನಾ ಮುಂದ ನೀ ಮುಂದ ಸಣ್ಣ ಬಿದರಿನ ಮಾರ ಮುಂದ ಬೀಸಕ ಕುಂತೀನ ಬೀಸಕ ಕುಂತೀನ ಸಣ್ಣ ಬಿದರಿನ ಮಾರ ಮುಂದ ಬೀಸಕ ಕುಂತೀನ ಬೀಸಕ ಕುಂತೀನ ಸಣ್ಣ ಬಿದರಿನ ಮರ ಮುಂದ ಇಟ್ಟಗೊಂದ ಅಣ್ಣ ತಮ್ಮರನ ಜ್ಞಾನದೀನ ಬೀಸಕ ಕುಂತೀನ ಬೀಸಕ ಕುಂತೀನ ಅಣ್ಣ ತಮ್ಮರನ ಜ್ಞಾನದೀನ ಬೀಸಕ ಕುಂತೀನ ಬೀಸಕ ಕುಂತೀನ ಬೇಡ ಕೊಂದಿದ ಹರಕೆ ನಾ ಮಾಡತಿನಂದರೆ ಕಾಡೆ ತನ್ನ ಕುಂತೀನ ಕಾಡ ತನ ಪಾರಿ ಪಾರಿ ಬೀಸಕ ಕುಂತೀನ ಬೀಸಕ ಕುಂತೀನ ಕಾಡ ತನ ಪಾರಿ ಪರಿಸಿದ ರೋಡ ಬೇಡ ತನ ಬೆಳ್ಳಿ ಸಾಮೆ ಬೀಸಕ ಕುಂತೀನ ಬೇಡ ತನ ಬೆಳ್ಳಿ ಸಾಮೆ ಗೋಡ ಬೀಸಕ ಕುಂತೀನ ಬೀಸಕ ಕುಂತೀನ ದೂಂಡ ಗಣಿನ ಸೀರೆ ಪೂಂಡರ ಅಂಗಡ್ಯಾಗ ಕೊಂಡ ಕೊಡನಾಣ ಹಾಡದವ್ವ ಬೀಸಕ ಕುಂತೀನ ಬೀಸಕ ಕುಂತೀನ ಕೊಂಡ ಕೊಡನಾಣ ಹಾಡದವ್ವ ಬೀಸಕ ಕುಂತೀನ ಬೀಸಕ ಕುಂತೀನ ಕೊಂಡ ಕೊಡನಾಣ ಹಾಡದ ಪಂಡ್ರಾಪುರ ನಾದಿಂಡೇಕ ಒಮ್ಮೆ ಊಡತೀನ ಬೀಸಕ ಕುಂತೀನ ಬೀಸಕ ಕುಂತೀನ ದಿಂಡೇಕ ಒಮ್ಮೆ ಓಡತೀನ ಬೀಸಕ ಕುಂತೀನ ಬೀಸಕ ಕುಂತೀನ ಹರಕಿ ಹನ್ನೆರಡ ವರ್ಷ ಮರತಿಲ್ಲೋ ಸದಾ ಶಿವ ಸರಗಿ ಮಡಸೇನ ಮೋರಗಿಯ ಬೀಸಕ ಕುಂತೀನ ಬೀಸಕ ಕುಂತೀನ ಸರಗಿ ಮಡಸೀನ ಮೋರಗಿಯ ಬೀಸಕ ಕುಂತೀನ ಬೀಸಕ ಕುಂತೀನ ಸರಗಿಲೆ ಮಡಸೀನ ಮೋರಗಿ ಮುತ್ತಿನ ಚಾಂಡ ಹಾರಸಿನ ನಿನ್ನ ಪಾವಳ್ಯಾಗ ಬೀಸಕ ಕುಂತೀನ ಬೀಸಕ ಕುಂತೀನ ಹಾರಸಿನ ನಿನ್ನ ಪಾವಳ್ಯಾಗ ಬೀಸಕ ಕುಂತೀನ ಬೀಸಕ ಕುಂತೀನ ಕ್ವಾನೂರ ಕರಿಸಿದ ಮುಂಡಗನೂರ ಮಾಳಿಗರಾಯ ಹೊಣ ಬಬಲಾದಿ ವಾಳಿ ಚಿನ್ನ ಬೀಸಕ ಕುಂತೀನ ಬೀಸಕ ಕುಂತೀನ ಹೊಣ ಬಬಲಾದಿ ವಾಳಿ ಚಿನ್ನ ಬೀಸಕ ಕುಂತೀನ ಬೀಸಕ ಕುಂತೀನ ಹೊಣ್ಣನಿ ಬಬಲಾದೆ ವಾಳಿ ಚಿನ್ನ ಸಿತಿ ಮನಿಯ ಮೂತ ಸುರದಾರ ಮಾರ ತುಂಬ ಬೀಸಕ ಕುಂತೀನ ಬೀಸಕ ಕುಂತೀನ ಮೂತ ಸುರದಾರ ಮಾರ ತುಂಬ ಬೀಸಕ ಕುಂತೀನ ಬೀಸಕ ಕುಂತೀನ ಅಟ್ಟಾರನದಾಗ ಬೀಸಕ ಕುಂತೀನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇಲ್ಲಿ ತನಕ ನೆಂಗಾಪುರದ ಮಲ್ಲವ್ವ ಕಾಮಣ್ಣ ಸಾಲ್ಮಂಟಪಿ ಮತ್ತು ಮೇಳದವರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮ, ವಿಷಯ ವಕ್ರದಂತದ ಬಗ್ಗೆ ಜಾಗೃತಿ. ಭಾಗವಹಿಸುತ್ತಾರೆ ಡಾಕ್ಟರ್ ಹರ್ಷವರ್ಧನ್ ಕಿಡಿಯೂರ್, ಪ್ರಸ್ತುತಿ ಶರಣಬಸವ ಚೋಳಿನ್. ಈ ಕಾರ್ಯಕ್ರಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೂಡಿಬರಲಿದೆ. ರೈತ ಬಾಂಧವರಿಗಾಗಿ ಕೃಷಿರಂಗ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು.